ಸೊ ಈ ಸಾವಯವ ಪದ್ಧತಿಲಿ ಈಗ ಆಲ್ರೆಡಿ ನಿಮಗೆ ಪ್ರಾಣಿ ತ್ಯಾಜ್ಯ ವಸ್ತುಗಳು ಅಂದರೆ ಕೊಟ್ಟಿಗೆ ಗೊಬ್ಬರ ಮಾಡುವಂಥ ವಿಧಾನ, ಕಾಂಪೋಸ್ಟ್ ಮಾಡುವಂಥ ವಿಧಾನ, ಎರೆಗೊಬ್ಬರ, ಅದರಲ್ಲಿ ಮೀನಿನ ಗೊಬ್ಬರಗಳು, ಹಿಂಡಿಗಳು, ಬೇವಿನ ಹಿಂಡಿಗಳು, ಹಿಪ್ಪೆ ಹಿಂಡಿ, ವಂಗೆ ಹಿಂಡಿ, ಸೊ ಈ ಥರ ಹಿಂಡಿಗಳನ್ನ ಬಳಸಿ ಮಾಡುವಂಥದ್ದು, ಇದೆಲ್ಲ ನಮ್ಮ ಪೂರ್ವಜರು ಮಾಡುತ್ತಿದ್ದರು ಹಿಂದೆ. ಆದರೆ ಸಸ್ಯ ತ್ಯಾಜ್ಯ ವಸ್ತುಗಳಲ್ಲಿ ಈಗ ವಂಗೆ ಸೊಪ್ಪು, ಎಕ್ಕ ಸೊಪ್ಪು, ಉಗ್ನಿ ಎಂಬು ಅಥವಾ ಬೇವಿನ ಸೊಪ್ಪುಗಳು, ಲಕ್ಕಿ ಸೊಪ್ಪುಗಳು, ಸೊ ಇವೆಲ್ಲನೂ ಕೂಡ ನಮ್ಮ ಭೂಮಿಗೆ ಸೇರಿಸಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಮಾಡುವಂಥ ಒಂದು ಕೃಷಿ ಪದ್ಧತಿನೂ ಕೂಡ ಇತ್ತು. ಹಸಿರಿನಲ್ಲೇ ಗೊಬ್ಬರ ಅಂದ್ರೇನು? ಸೊ ಅವುದರಲ್ಲಿ ಒಂದು ಮುಖ್ಯವಾದ ಈಗ ಸಾವಯವ ಗೊಬ್ಬರಗಳಲ್ಲಿ ಇವೆಲ್ಲ ವಿಧಾನ ಗೊಬ್ಬರಗಳಲ್ಲಿ ಕಾಂಪೋಸ್ಟ್ ಅಂತಂದರೆ ನಡಾಪ್ ಮೆಥಡು, ಬೆಂಗಳೂರು ಮೆಥಡು, ಇಂಡೋರ್ ಮೆಥಡು ಅಂತ ಅಂದ್ಬಿಟ್ಟು ಬೇರೆ ಬೇರೆ ವಿಧಾನಗಳಿದ್ದಾವೆ. ಎಲ್ಲ ಗೊಬ್ಬರ ಮಾಡೋದು ಅಂದರೆ ಎಲ್ಲ ಒಂದೇ. ಕಾಂಪೋಸ್ಟ್ ಅಂದರೆ ಉತ್ಕೃಷ್ಟವಾದಂಥ ಗೊಬ್ಬರ, ಕೊಟ್ಟಿಗೆ ಗೊಬ್ಬರಗಿಂತ ಉತ್ಕೃಷ್ಟವಾದಂಥ ಗೊಬ್ಬರ. ಕೊಟ್ಟಿಗೆ ಗೊಬ್ಬರದಲ್ಲಿ 0.5% ಸಾರಜನಕ, 0.2% ರಂಜಕ, 0.5% ಅಂದರೆ ನಾವು ಒಂದು ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ 1-5 kg ಸಾರಜನಕ, 1-2 kg ರಂಜಕ, 1-5 kg ಪೊಟಾಸು ಭೂಮಿಗೆ ಬೆಳೆಗಳಿಗೆ ಲಭ್ಯತೆ ಆಗ್ತದೆ. ಅದು ಪೂರ್ತಿ ಪ್ರಮಾಣದಲ್ಲಿ ಈಗ ಯೂರಿಯಾ ಹಾಕಿದ್ರೆ ಪೂರ್ತಿ ಪ್ರಮಾಣ ಸಿಗ್ತದೆ ಗಿಡಗಳಿಗೆ, ಆದರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಪೂರ್ತಿ ಲಭ್ಯತೆ ಇರುವುದಿಲ್ಲ, 1/3 ಮಾತ್ರ ಲಭ್ಯತೆ. ಯಾವುದೇ ನಾವು ಸಾವಯವ ವಸ್ತುಗಳನ್ನ ಭೂಮಿಗೆ ಹಾಕಿದಾಗ 1/3 ಮಾತ್ರ ಲಭ್ಯತೆ ಇರೋದು ಒಂದು ಬೆಳೆಗೆ. ಉಳಿದು ತೆಲ್ಲೋಯ್ತದೆ ಭೂಮಿಲಲ್ಲೇ ಇರ್ತದೆ. 33% ಒಂದು ಬೆಳೆ ಅದನ್ನು ಪಡ್ಕೊಳ್ತದೆ, ಇನ್ನು 66% ಭೂಮಿಲೇ ಉಳಿತದೆ. ಆ 66% ಏನಾಗ್ತದೆ, ಭೂಮಿಯಲ್ಲಿರುವಂಥ ಸೂಕ್ಷ್ಮ ಜೀವಿಗಳಿಗೆ, ಎರೆಹುಳುಗಳಿಗೆ ಅದು ಆಹಾರವಾಗಿ ಬಳಕೆ ಆಗ್ತದೆ. ಇತ್ತೀಚೆಗೆ ಏನಾಗಿದೆ ಅಂತ ಅಂದರೆ, ಒಂದು ಅಂಕಿಅಂಶಗಳ ಪ್ರಕಾರ 1990 ಅಂದರೆ ನಮ್ಮಲ್ಲಿ ಒಟ್ಟು ನಮ್ಮ 140 crore ಜನಸಂಖ್ಯೆಯಲ್ಲಿ ಈಗ 20 crore ದನಕರುಗಳಿದ್ದಾವೆ ನಮ್ಮಲ್ಲಿ. ಅವತರಲ್ಲಿ ಬರುವಂಥ ಮಲಮೂತ್ರಗಳು ಅಂದರೆ ಸಗಣಿ, ಗಂಜಲ ಸುಮಾರು 500 million tons. ಅದನ್ನು ನಾವು ಸರಿಯಾಗಿ ಬಳಕೆ ಮಾಡುತ್ತೆ ಆದರೆ, ಬೆರಣಿಗೆ ಉಪಯೋಗಿಸಿದಂತೆ ಬರೀ ಗೊಬ್ಬರವಾಗಿ ಬಳಕೆ ಮಾಡಿದ್ರೆ 26 million tons ಗೊಬ್ಬರನ ನಾವು ಉಪಯೋಗಿಸ್ತೇವೆ. ಈಗೇನು ನಾವು ರಾಸಾಯನಿಕ ಗೊಬ್ಬರಗಳನ್ನ 26 million tons ನಾವು ಹೊರದೇಶದಿಂದ ತರಿಸ್ಕೊಂಡು ಇಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಆ ಲಭ್ಯತನ ಯಾಕೆ ಇದು ನಮ್ಮಲ್ಲಿ ಇದೆ ಅಂತ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಒಟ್ಟು 26 million tons ರಾಸಾಯನಿಕ ಗೊಬ್ಬರಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಸಾವಯವ ಕೃಷಿ ಮಾಡಬೇಕಾದ್ರೆ ಮೊದಲು ದನಕರುಗಳು ಬೇಕು. ದನಕರುಗಳಿಂದ ಬರುವಂಥ ಸಗಣಿ ಮತ್ತು ಗಂಜಾಳವನ್ನು ಸದ್ಬಳಕೆ ಮಾಡಬೇಕು. ಈಗೆಲ್ಲರ ಥರನೂ ಇದೆ, ಆದರೆ ವೈಜ್ಞಾನಿಕವಾಗಿ ಯಾವುದೇ ರೈತರು ಗೊಬ್ಬರಗಳನ್ನು ಅಥವಾ ಕಾಂಪೋಸ್ಟ್ ಮಾಡುವ ಕೊಟ್ಟಿಗೆ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇರಲಿಲ್ಲ. ಮೊದಲು ನಮ್ಮ ಮನೆಯಲ್ಲಿ ತಿಪ್ಪೆ ಗುಂಡಿಗಳಿರ್ತಿದ್ದವು, ಆ ಗುಂಡಿಗಳಲ್ಲಿ ಗೊಬ್ಬರಗಳನ್ನ ತಕೋಗಾಕ್ತಿದ್ರು. ಯಾಕೆಂದರೆ ದನ ಸಾಕಾಣಿಕೆ ಮಾಡುವಂಥ ಕೊಟೆನೂ ಕೂಡ ನಮ್ಮ ಮನೆ ಪಕ್ಕಗಳಲ್ಲೇ ಇತ್ತು. ಸೊ ಅದಾಗ್ಬಿಟ್ಟು ಗಂಜಾಳ ಒಂದು ವೇಸ್ಟ್ ಆಗ್ತಿತ್ತು, ಸಗಣಿ ಮಾತ್ರ ಅದರಲ್ಲಿ ಹಾಕುವಂಥ ಹುಲ್ಲು ಕಸ ಕಡ್ಡಿ ಎಲ್ಲ ತಕೋಗಿ ತೊಪ್ಪೆ ಅಂತ ಅಂದ್ಬಿಟ್ಟು ಸಗಣಿ ಅಂತ ಮಾಡ್ತಿದ್ರು. ಆದರೆ ಮಳೆಗಾಲದಲ್ಲಿ ನೀರು ಬಂದರೆ ತುಂಬ್ಕೋದು, ಕೊಳೆಯೋದು, ಮಾಮೂಲಿ ಏಪ್ರಿಲ್ ಮೇನಲ್ಲಿ ಅದನ್ನು ತುಂಬೂರು ಬೇಸಿಗೆನಲ್ಲಿ ಗದ್ದೆಗೊಡೋದು, ಅದನ್ನು ಒಂದು ಬೇಸಾಯ ಕ್ರಮಗಳನ್ನ ಅವರು ಭೂಮಿಗೆ ಸೇರಿಸಿ ಮಾಡ್ತಿದ್ರು. ಆದರೆ ಈಗ ಏನಾಗಿದೆ ಅಂದರೆ ದನ ಕಟ್ಟುವಂಥ ಏರಿಯಾಗಳೇ ಇಲ್ಲ ಅಲ್ಲಿ, ಮನೆ ಪಕ್ಕದಲ್ಲಿದ್ದೋ ಮೊದಲೇ ಅವು ಯಾವುದೂ ಇಲ್ಲ ಈಗ. ಒಂದು ಎರಡನೇದು, ಹಸುಕರು ಕುರಿ ಎಮ್ಮೆ ಕುರಿಗಳ ಸಂಖ್ಯೆ, ಸಾಕಾಣಿ ಮಾಡುವಂಥ ಜನಗಳ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲಿ ಹಸುಕುರು ಸಗಣಿ ಮತ್ತು ಗೊಬ್ಬರಗಳು ಮಾಡ್ತಿದ್ದಾರೆ ಅಲ್ಲೆಲ್ಲ ಈಗ ಸ್ಕೂಟ್ರುಗಳು, ಕಾರ್ಗಳು, ಬೈಕ್ಗಳು ನಿಂತಿದ್ದಾವೆ, ಎಲ್ಲೂ ಮಾಡ್ತಾ ಇಲ್ಲ. ಎಲ್ಲಿ ಹಾಕ್ತಾ ಇದ್ದಾರೆ ಮತ್ತೆ ಸಗಣಿ ಗೊಬ್ಬರ? ಎಲ್ಲಿ ಹಾಕ್ತಾ ಇದ್ದಾರೆ ಸಗಣಿ ಗೊಬ್ಬರ? ತಕ್ಕೋಗಿ ರೋಡ್ ಸೈಡಲ್ಲಿ ರೋಡನ ಅಕ್ಕಪಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಒಂದು ಟನ್ ಕೊಟ್ಟಿಗೆ ಗೊಬ್ಬರದಲ್ಲಿ 5 kg ಸಾರಜನಕ, 2 kg ರಂಜಕ, 5 kg ಪೊಟಾಸ್ ಇರ್ತದೆ ಅಂತ. ನೀವು ಅಲ್ಲಿ ತಕ್ಕೋಗಿ ಹಾಕಿದ್ರೆ ಅದು ಮೊದಲಾದರೆ ಅದಕ್ಕೆ ಭಾಳ ಮುತುವರ್ಜಿ ವಹಿಸಿ ಕೊಟ್ಟಿಗೆ ಗೊಬ್ಬರನೇ ಒಂದು ಮಣ್ಣಿನ ಜೀವಸತ್ವ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಅದನ್ನು ಮಾಡ್ತಿದ್ರು. ಈಗ ಅದು ಹಾಕ್ಬಿಟ್ರೆ ಆ ಕಡೆ ರೋಡ್ ಸೈಡ್ಗೆ ತಿರುಗಿ ನೋಡೋದಿಲ್ಲ, ಅದು ಗೆದ್ದಲು ಮಣ್ಣು ತಿನ್ಕೊಂಡು ಇರುವಂಥ ಅಲ್ಪ ಸ್ವಲ್ಪ ಪೋಷಕಾಂಶಗಳು ಗಾಳಿಗೆ ಒಣಗಿ ಅದು ಬೆರಣಿ ಆಗ್ತದೆ, ಅಥವಾ ಇಲ್ಲದೆ ಇರಿದ್ರೆ ಗೆದ್ದಲು ತಿನ್ಕೊಂಡು. ಹಸಿರೆಲೆ ಗೊಬ್ಬರ ಅಂತ ಅಂದ್ರೇನು? ಹಸಿರೆಲೆ ಗೊಬ್ಬರದಲ್ಲಿ ಬರುವಂಥ ಎಲೆ ಕಾಂಡ ಇರ್ಬೋದು, ಬೇರುಗಳಿರ್ಬೋದು, ಅಥವಾ ಬೀಜದ ಮುಖಾಂತರ ಉತ್ಪತ್ತಿ ಮಾಡಿ ಅದನ್ನ ಭೂಮಿಗೆ ಸೇರಿಸಿ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡ್ಕೋತ. ಹಸಿರೆಲೆ ಗೊಬ್ಬರಗಳು ಅಂತ ಅಂದ್ರೆ ಯಾವುದು? ನಮ್ಮ ಒಂದು ಅಂಕಿಅಂಶದ ಪ್ರಕಾರ ಸುಮಾರು 400 ವರ್ಷಗಳಿಂದನೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬಳಕೆಯಾಗ್ತದೆ. ಮೈಸೂರು ಸಂಸ್ಥಾನದಿಂದನೂ ಕೂಡ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಯಾವುದು? ಡಯಾಂಚ ಮತ್ತೆ ಸೆಣಬು, ಇವೆರಡು ಹಸಿರೆಲೆ ಗೊಬ್ಬರಗಳಾಗಿ ಬಳಕೆಯಾಗ್ತಾ ಇದೆ ಅಂತ ಅಂದ್ಬಿಟ್ಟು ಋಗ್ವೇದ, ಯತರ್ವರ್ಣ ವೇದ, ಸೊ ಇವುದರಲ್ಲೆಲ್ಲ ಉಲ್ಲೇಖ ಇದೆ ನಮ್ಮ ಕೃಷಿ ಬಗ್ಗೆ. ಸಿಂಧೂ ನದಿಯ ನಾಗರಿಕತೆ, ಅಲ್ಲಿಂದನೂ ಕೂಡ ನಮ್ಮ ಕೃಷಿ ಬಗ್ಗೆ, ಭಾರತ ದೇಶದ ಕೃಷಿ ಬಗ್ಗೆ ಉಲ್ಲೇಖ ಇದೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಚೈನಾ ಕೃಷಿ ಆಗಿರ್ಬೋದು, ಅಮೆರಿಕಾ ಕೃಷಿ ಆಗಿರ್ಬೋದು, ಅಥವಾ ಹೊರದೇಶದ ಯಾವುದೇ ಕೃಷಿ ಭಾರತದ ಪುರಾತನವಾದ ಕೃಷಿಗೆ ಸಮ ಅಲ್ಲ. ಅವೆಲ್ಲ ಈಗ 250-300 ವರ್ಷಗಳಿಂದ ಮಾಡ್ತಾ ಇರುವಂಥ ಒಂದು ಕೃಷಿ. ಆವಾಗ ಬಹುಶಃ ಎಲ್ಲ ಪ್ರಾಣಿ ತ್ಯಾಜ್ಯ ವಸ್ತುಗಳು, ಸಸ್ಯ ತ್ಯಾಜ್ಯ ವಸ್ತುಗಳನ್ನೇ ಭೂಮಿಗೆ ಸೇರಿಸ್ತಾ ಬರ್ತಾ ಇದ್ರು. ಇಲ್ಲಿ ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರ ಸಹ ಸೆಣಬು, ಡಯಂಚ ಇದು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ಇದು ನಾವ್ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಇದು ಬೀಜದ ಮುಖಾಂತರ ಒಂದು ಎಕರೆಗೆ 10-15 ರಿಂದ 20 ಕೆಜಿ ಬೀಜ ಬೇಕು ಒಂದು ಎಕರೆಗೆ. ಅದನ್ನು ಒಂದು ಸಾರಿ ಅಥವಾ 2 ಸಾರಿನೋ ಟ್ರ್ಯಾಕ್ಟ್ರಲ್ಲಿ ಕಲ್ಟಿವೇಟರ್ ಹೊಡೆದ್ಬಿಟ್ಟು ನೀವು ಬಿತ್ತನೆ ಮಾಡಿದ್ರೆ ತೇವಾಂಶ ಇರಬೇಕು, ಬಿತ್ತನೆ ಮಾಡಿದ್ರೆ ಮೊಳಕೆ ಬರ್ತದೆ. ಮೊಳಕೆ ಬಂದಾದ ಮೇಲೆ ಅದನ್ನು ಈಗ ನಾವು ಸಾಮಾನ್ಯವಾಗಿ ಯಾವುದೇ ಆಗಲಿ, ಬೇಸಿಗೆ ಆಗಲಿ ಅಥವಾ ಹಿಂಗಾರು ಮಳೆ ಆಗಲಿ, ಭತ್ತವು ಕಟಾವು ಮಾಡಿದ ತಕ್ಷಣನೂ ಕೂಡ ಇದನ್ನು ಹಾಕ್ಬೋದು. ಭತ್ತವು ಕಟಾವು ಮಾಡೋದು ಇನ್ನೊಂದು ವಾರ 15 ದಿವಸ ಕೆಲವು ಹಳ್ಳದ ಗದ್ದೆ ಅಂತ ಹೇಳ್ತೀವಿ, ಅದರಲ್ಲಿ ತೇವಾಂಶ ಇರ್ತದೆ, ನೀರು ಯಾವಾಗೂ ನಿರ್ತದೆ. ಅಂಥ ಗದ್ದೆಗಳಲ್ಲಿ ಈ ಡಯಂಚ ಮತ್ತು ಸೆಣಬು ಇದನ್ನು ನೀವು ಭತ್ತ ಕಟಾವಾಗುವುದಕ್ಕಿಂತ ಮುಂಚೆ ಒಂದು 10-15 ಕೆಜಿ ಆ ಭತ್ತ ನಿಂತಿರುವಂಗೆ ಎರಚಿಬಿಟ್ರೆ, ನೀವು ಕೈಲಿ ಕುಯಿಸೋದಾದರೆ, ಮಿಷಿನಲ್ಲಾದರೆ ಆಗೋದಿಲ್ಲ. ಸೊ ಆ ಥರ ನೀವು ಎರಚಿಬಿಟ್ಟು ಇದು ಮಾಡಿದ್ರೆ ಅದು 8-10 ದಿನದಲ್ಲೇ ಅದು ಮೊಳಕೆ ಬರ್ತದೆ. ನೀವು ಭತ್ತದ ಪಾಡು ಭತ್ತ ಕಟಾವು ಮಾಡ್ಕೊಂಡು ಹೊರಗಡೆ ಎತ್ಕೊ ಬಂದ್ಬಿಟ್ಟು 3 ದಿನ ಅಥವಾ 5 ದಿನ ಒಣಗಾದ್ಮೇಲೆ ಉಳುಮೆ ಆಗದಂಗೆ ಕೂಡ ಅದು ಇರ್ತದೆ. ಆದರೆ ಜೌಗು ಪ್ರದೇಶ ಆಗಿರಬೇಕು, ಶೀತ ಇರಬೇಕು. ಒಂದು ವಾರ ಮುಂಚಿತವಾಗಿ ನೀವು ಎರಚಿಬಿಟ್ಟು, ಯಾಕೆ ಅಂದರೆ ಇಲ್ಲಿ ಏನಾಗ್ತದೆ, ಭೂಮಿಯ ಉಳು ಅವಶ್ಯಕತೆ ಇಲ್ಲ, ತೇವಾಂಶದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ತೇವಾಂಶ ಅಲ್ಲೇ ಗದ್ದೆಯಲ್ಲಿ ಇರ್ತದೆ ನಾವು ಕುಯ್ಯುವಾಗ. ಸೊ ಹಾಗಾಗಿ ಅದನ್ನು ಕೂಡ ನಾವು ಇಲ್ಲಿ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ಆದರೆ ಮಳೆ ಇಲ್ಲದೆ ಇದ್ದಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಥವಾ ಬೋರ್ವೆಲ್ ಇರೋರು ಅದನ್ನು ಬೇಕಾದ್ರೆ ಒಂದು ಸಾರಿ ನೀರು ಕಟ್ಟಿದ್ರೆ ಕರೆಕ್ಟಾಗಿ ಬಂದ್ಬಿಡ್ತದೆ, ಏನು ತೊಂದರೆ ಇಲ್ಲ. ಅದನ್ನು ಕೂಡ ಮಾಡ್ಬೋದು, ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ಮಾಡಿಕೋಬೋದು. ಇಲ್ಲಿ ಇನ್ನೊಂದು ಏನು ಅಂದರೆ ಸರ್, ನಮಗೆ ಬೀಜದ ಲಭ್ಯತೆ ಇಲ್ಲ. ಈಗ ಕೃಷಿ ಇಲಾಖೆ ಹೋದ ತಿಂಗಳು ಪೇಪರ್ನಲ್ಲಿ ಅನೌನ್ಸ್ ಮಾಡಿದ್ರು, ಯಾರಾದರೂ ಸೆಣಬು ಮತ್ತು ಡಯಂಚ ನಮ್ಮ RSK ರೈತ ಸಂಪರ್ಕ ಕೇಂದ್ರಗಳಲ್ಲಿದೆ, ಅದನ್ನು ಬಂದು ತಗೊಂಡು ಹೋಗಿ ಅಂತ 50% ಸಬ್ಸಿಡಿ. ಆದರೆ ಯಾವುದೇ ರೈತರು ಬರಲಿಲ್ಲ. ಹಸಿರೆಲೆ ಗೊಬ್ಬರದ ಮಹತ್ವ ಎಷ್ಟಿದೆ ಅಂತ ಅಂದರೆ, ನಂಬರ್ 1 ಭೂಮಿಯ ಫಲವತ್ತತೆ ಕಾಪಾಡ್ತದೆ, ಭೂಮಿಯ ತೇವಾಂಶವನ್ನು ಕಾಪಾಡ್ತದೆ, ಕಳೆಗಳನ್ನ ಕಾಪಾಡ್ತದೆ, ಭೂಮಿಯ ಭೌತಿಕ ಗುಣ, ರಾಸಾಯನಿಕ ಗುಣ, ಜೈವಿಕ ಗುಣಗಳನ್ನ ಹತೋಟಿ ಮಾಡ್ತದೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಮಾಡ್ತದೆ. ಭೂಮಿಯಲ್ಲಿ ಈಗ ಯಾವುದೇ ಸಮಸ್ಯೆಗಳಿದ್ದರೆ ಭೂಮಿಯಲ್ಲಿ, ಈಗ ನೀರು ನಿಂತ್ಕೋದು ಅಥವಾ ಜಿಗುಟು ಮಣ್ಣು ಅಥವಾ ಬೇರೆ pH ಕಡಿಮೆಯಾಗಿ ಅಸಿಡಿಕ್ ಸಾಯಿಲ್ ಅಂತೀವಿ, ಸೋಡಿಕ್ ಸಾಯಿಲ್ ಅಂತೀವಿ, ಆ ಥರ ಹೆಚ್ಚು ಉಪ್ಪು ಇರುವಂಥ ಅಂಶ ಅಥವಾ ಚೌಳು ಭೂಮಿ ಅಂತ ಆದಂಥ ಇದರಲ್ಲಿ ನೀವು ಹಸಿರೆಲೆ ಗೊಬ್ಬರ ಹಾಕತ್ತೆ ಆದರೆ ಅದನ್ನು ಸರಿಯಾದ ದಾರಿಗೆ ಆ ಮಣ್ಣನ್ನು ತಗೊಬರೋಕ್ಕೆ ಒಂದು ಉಪಯೋಗ ಆಗ್ತದೆ. ಮತ್ತು ಮಳೆ ಅಕಸ್ಮಾತ್ ಈ ಹಸಿರೆಲೆ ಗೊಬ್ಬರ ಬೆಳೆದಾಗ ಮಳೆ ಬಿದ್ದರೆ ಇನ್ಫಿಲ್ಟ್ರೇಷನ್ ಆಫ್ ದಿ ವಾಟರ್ ಅಂದರೆ ಮಳೆದು ಇಂಗುವಿಕೆ ಜಾಸ್ತಿ ಆಗ್ತದೆ, ಭೂಮಿಯಲ್ಲಿರುವಂಥ ಅಂತರ್ಜಲ ಮಟ್ಟ ಅದು ಕೂಡ ಜಾಸ್ತಿ ಆಗ್ತದೆ. ಸೊ ಇವೆಲ್ಲ ಕೂಡ ನಮ್ಮ ಬರೀ ಹಸಿರೆಲೆ ಗೊಬ್ಬರದಿಂದ ಮಾತ್ರ ಸಾಧ್ಯ ಅಂತ. ಭೌತಿಕ ಗುಣ ಅಂತ ಅಂದರೆ ಭೂಮಿಯಲ್ಲಿರುವಂಥ ಈ ಎಲ್ಲ ಥರದ ಸಾಯಿಲು, ನೀರಾಡೋದು, ಗಾಳಿ ಆಡೋದು, ಬೇರು ಬಿಡೋದು, ಸೊ ಇವೆಲ್ಲ ಕೂಡ ಸಡಿಲಾಗ್ತವೆ. ಪೋಷಕಾಂಶಗಳಿದೆ ಈ ಹಸಿರೆಲೆ ಗೊಬ್ಬರದಲ್ಲಿರುವಂಥ ಮುಖ್ಯ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟಾಸು ಅದು ಲಭ್ಯತೆ ಆಗ್ತದೆ. ಅದ್ರ ಜೊತೆಗೆ ಸಲ್ಫರು, ಮೆಗ್ನೀಷಿಯಂ, ಕ್ಯಾಲ್ಸಿಯಮ್, ಬೋರಾನು, ಜಿಂಕು, ಮಾಲಿಬಿಡಿನಮು ಇವು ರಾಸಾಯನಿಕ ಗೊಬ್ಬರದಲ್ಲಿಲ್ಲ. NPK ನೀವು ಉಪಯೋಗಿಸಿದ್ರೆ, ರಾಕ್ ಫಾಸ್ಫೇಟ್, ಯೂರಿಯಾ ಮತ್ತು ಮ್ಯೂರೇಟ್ ಆಫ್ ಪೊಟಾಸ್ ಬಳಸಿದ್ರೆ ಬರೀ 3 ಎಲಿಮೆಂಟು. ಒಂದು ಬೆಳೆ ಬೆಳಿಬೇಕಾದ್ರೆ 17 ಎಲಿಮೆಂಟ್ ಬೇಕು. 17 ಎಲಿಮೆಂಟ್ಗಳು ಎಲ್ಲಿದ್ದಾವೆ? ನಾವು ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿದೆ, ಹಸಿರೆಲೆ ಗೊಬ್ಬರದಲ್ಲಿದ್ದಾವೆ. 1999 ನಂತರ ಯಾರು ಕೊಟ್ಟಿಗೆ ಗೊಬ್ಬರಗಳನ್ನ ನಾವು ಸರಿಯಾದ ಸದ್ಬಳಕೆ ಮಾಡ್ತಾ ಇಲ್ಲ, ಮತ್ತೆ ಭೂಮಿಗೂ ಕೂಡ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ ದನ ಕರುಗಳ ಸಂಖ್ಯೆ ಕಡಿಮೆ ಆಗಿರೋದು. ಸೊ ಹಾಗಾಗಿ ಈಗ ಡಯಂಚ ಮತ್ತು ಸೆಣಬು ಇದು ನಮ್ಮ ಇದರಲ್ಲಿ ಎಲ್ಲೂ ಬೆಳೆಯೋದಿಲ್ಲ ಇಡೀ ಕರ್ನಾಟಕದಲ್ಲಿ. ಇದು ಅಸ್ಸಾಮು, ನಾಗಾಲ್ಯಾಂಡ್, ಮೇಘಾಲಯ, ನಾರ್ತ್ ಈಸ್ಟರ್ನ್ ಮಾತ್ರ ಇದನ್ನ ಅಲ್ಲಿ ಬೆಳೀತವೆ. ಇವು ಅಲ್ಲಿಂದ ನಾವು ತರಿಸ್ಕೊಂಡು ನಿಮಗೆ ಕೃಷಿ ಇಲಾಖೆಯರು ಅದು ಸಬ್ಸಿಡಿ ರೇಟಲ್ಲಿ ನಿಮಗೆ ಮಾರಾಟ ಮಾಡಬೇಕು. ಮತ್ತೆ ಏನು ಮಾಡ್ಬೋದು ಸರ್, ಬೇರೆ ಆಲ್ಟರ್ನೇಟಿವ್ ಡಯಂಚ ಮತ್ತೆ ಸೆಣಬು ಎರಡೂ ಬೀಜ ಸಿಕ್ಕಲಿಲ್ಲ ಅಂದರೆ ಬೇರೆ ಏನು ಮಾಡ್ಬೋದು? ಅದಕ್ಕೆ ನಮ್ಮಲ್ಲಿರುವಂಥ ಕಾಳುಗಳು, ಹೆಸರು ಕಾಳಾಗ್ಬೋದು, ಉದ್ದಿನ ಕಾಳಾಗ್ಬೋದು, ಅವರೆಕಾಳಾಗ್ಬೋದು, ತಗಣಿ ಕಾಳಾಗ್ಬೋದು, ಒಳ್ಳಿ ಉರುಳಿ ಕಾಳಾಗ್ಬೋದು, ಇದನ್ನ ಎಲ್ಲನೂ ಮಿಕ್ಸ್ ಮಾಡಿ 15-7 ಥರದ ಕಾಳುಗಳನ್ನ ತಗೊಂಡು ಅದು ಮಲ್ಚಾಗೂ ಆಗಬೇಕು. ಸೊ ಅದರ ಅಕಸ್ಮಾತ್ ಸೆಣಬು ಮತ್ತು ಡಯಚ ಸಿಗಲಿಲ್ಲ ಅಂದರೆ ಉಳಿದಂಥ ಕಾಳುಗಳು, ಅಲಸಂದೆ, ಉದ್ದು, ಹೆಸರು, ಹುರುಳಿ, ಸೋಯಾಬೀನು, ಬಟಾಣಿ, ಸೋಯಾಬೀನ್ ಕಾಸ್ಟ್ಲಿ, ಬಟಾಣಿ, ನೆಲ್ಲುಗಡ್ಡೆ, ಇವು ಯಾವುದಾದ್ರೂ ನಿಮಗೆ ನಮ್ಮಲ್ಲಿ ಸಿಗುವಂಥ ಕಾಳುಗಳನ್ನು ಹಾಕೊಂಡು ನೀವು ಮಾಡ್ಬೋದು. ಈ ಥರ ಮಾಡಿದಾಗ ಏನಾಗ್ತದೆ, ವಾತಾವರಣದಲ್ಲಿ 78% ಸಾರಜನಕ ಇರ್ತದೆ. ಎಲ್ಲ ಕಾಳು ಬೆಳೆಗಳು ಇವೇನಾಗ್ತದೆ, ಭೂಮಿಯಲ್ಲಿ ಒಂದು ಬ್ಯಾಕ್ಟೀರಿಯಾ ಇರ್ತದೆ ರೈಜೋವಿಯಂ ಅಂತ, ಅದು ಈ ವಾತಾವರಣದಲ್ಲಿರುವಂಥ ಸಾರಜನಕನ ಇರಿ ತಾನೂ ಬೆಳೆದು ಅಂದರೆ ಬ್ಯಾಕ್ಟೀರಿಯಾ ಬೆಳೀತದೆ. ಬ್ಯಾಕ್ಟೀರಿಯಾ ಯಾವ ಥರ ಬೆಳೀತದೆ ಅಂದರೆ ಆ ಬುಡದ ಭಾಗದಲ್ಲಿ ಅಂದರೆ ಬೇರಿನ ಭಾಗದಲ್ಲಿ ಗಂಟುಗಳನ್ನ ಮಾಡಿ ಅಲ್ಲಿ ಅದು ವಾಸಿಸ್ತದೆ. ವಾಸದ ತಾನೂ ಬೆಳೆದು ಆ ಸಾರಜನಕವನ್ನು ಬೆಳೆಯುವಂಥ ಗಿಡಗಳಿಗೆ ಕೂಡ ಅದನ್ನು ಲಭ್ಯತೆ. ಇದು ಅದಕ್ಕೋಸ್ಕರ ನಾವು ಮತ್ತೆ ಹಸಿರುಲೇ ಗೊಬ್ಬರದ್ದು ಕೆಳಭಾಗದ ಪೋಷಕಾಂಶಗಳನ್ನು ಮೇಲ್ಬಾಲಕ್ಕೆ ಇದು ಯಾವ ಥರ ಅಂತ, ಫಾಸ್ಫೇಟ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಏನಾಗ್ತದೆ, ನಾವು ಟ್ರೀಟ್ ಮಾಡಿದ ತಕ್ಷಣ ಬೇರುಗಳು ಚೆನ್ನಾಗಿ ಬರ್ತವೆ. ಬೇರುಗಳು ಚೆನ್ನಾಗಿ ಬಂದಾಗ ಆಳಕ್ಕೆ ಹೋಗ್ತವೆ ಬೇರುಗಳು, ಗೊಂಚು ಗೊಂಚಲು ಬೇರುಗಳು ಆಳಕ್ಕೆ ಹೋಗ್ತವೆ. ಅಲ್ಲಿ ಈ ರಂಜಕ ಕರಗದೇ ಇರುವಂಥ ರಂಜಕವನ್ನು ಕರಗಿಸಿ ಮೇಲಕ್ಕೆ ತಕಬಂದು ಗಿಡಗಳಿಗೆ ಒದಗಿಸ್ತದೆ. ಅದೇ ಕೆಳಪದರದಲ್ಲಿರುವ ಪೋಷಕಾಂಶಗಳನ್ನು ಮಣ್ಣಿನ ಮೇಲ್ಭಾಗಕ್ಕೆ ತರುತ್ತವೆ. ಜೊತೆಗೆ ಹಸಿರೆಲೆ ಗೊಬ್ಬರದ ಜೀವರಾಶಿಯನ್ನು ಮಣ್ಣಿಗೆ ಸೇರಿಸಿದಾಗ ಯಥೇಚ್ಛವಾಗಿ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವುದರ ಜೊತೆಗೆ ಸಾವಯವ ಅಂಶವನ್ನು ಸೇರಿಸಿದೆ. ನಾವು ಎಷ್ಟು ಅದು 10-15 kg ನಾವು ಇದನ್ನು ಈಗ ದನ ಕರುಗಳಿಲ್ದಿದ್ದಾಗ ಹಸಿರೆಲೆ ಗೊಬ್ಬರ ಒಂದು ಪರ್ಯಾಯವಾಗಿ ನಾವು ಬಳಕೆ ಮಾಡ್ಬೋದು. ಕೊಟ್ಟಿಗೆ ಗೊಬ್ಬರನೇ ಹಾಕಬೇಕು ಅಂತ ಏನಿಲ್ಲ, ಹಸಿರೆಲೆ ಗೊಬ್ಬರನೂ ಕೂಡ ನಾವು ಹಾಕೊಂಡು ಮಾಡ್ಬೋದು. ಮತ್ತು ಹಸಿರೆಲೆ ಗೊಬ್ಬರ ಎಲ್ಲೆಲ್ಲಿ ಬೆಳಿಬೋದು ಅಂತ, ತೆಂಗಿನ ತೋಟದಲ್ಲಿ ಬೆಳಿಬೋದು, ಮಧ್ಯದಲ್ಲಿ ಅಡಿಕೆ ತೋಟಗಳಲ್ಲಿ ಹಾಕ್ಬೋದು. ಅದ್ರ ಜೊತೆಗೆ ಕಬ್ಬಿನ ಇತ್ತಿಂದ ಇತ್ತಿಗೆ ನಮ್ಮ ಮಂಡ್ಯ ಭಾಗದಲ್ಲಿ ರೈತರು ಕಬ್ಬಿನ 4-6 ಸಾಲದಲ್ಲಿ ಹಾಕಿ ಅದನ್ನು ಭೂಮಿಗೆ ಸೇರಿಸಿ ಅಲ್ಲೂ ಕೂಡ ಸಾರಜನಕ ಹಾಕುವಂಥ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಕೋತಾರೆ. ಸಾಲುಗಳ ಮಧ್ಯೆ ಕೂಡ ಬಿತ್ತನೆ ಮಾಡ್ಬೋದು. ಹಸಿರು ಗೊಬ್ಬರದ ಪೈರು ಒದಕ್ಕೆ ಬೆಳೆಯಂತಿದ್ದು ಮೇಲ್ಭಾಗದ ಮಣ್ಣನ್ನು ಮಳೆ ಹಾಗೂ ಗಾಳಿಯಿಂದ ಸಂರಕ್ಷಿಸುತ್ತದೆ. ಅಂದರೆ ಒಂದ್ಸಾರಿ ನೀವು ಬೆಳೆಯಾದರೆ ಆ ವಾತಾವರಣನೇ ಕಂಪ್ಲೀಟು ಕೂಲ್ ಆಗ್ಬಿಡ್ತದೆ. ಪದೇ ಪದೇ ನೀರು ಕಟ್ಟೋದು ತಪ್ಪುತ್ತದೆ. ನೀವು ಸುಗರಕೇನೆ ಬೆಳೆದರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ನೀರಿನ ಇಂಗುವಿಕೆ ಜಾಸ್ತಿ ಆಗ್ತದೆ. ಹಸಿರು ಬೆಳೆಗಳನ್ನು ಹೂವಾಡುವ ಹಂತದಲ್ಲಿ ಮಣ್ಣಿಗೆ ಸೇರಿಸ್ಬೇಕು. ಹೂವಾಡುವ ಹಂತದಲ್ಲೇ ಯಾಕೆ ಮಣ್ಣಿಗೆ ಸೇರಬೇಕು? ಸುಮಾರು 45 ಸಣ್ಣೆಂಪು, ಡಯಂಚ ಇವೆಲ್ಲ ಹೂವು ಬರಬೇಕಾದ್ರೆ 40-45 ಈ ಎಲ್ಲ ಕಾಳು ಬೆಳೆಗಳು. ಸೊ ಹಾಗಾಗಿ ಆ ಹೂ ಬಿಡುವ ಹಂತದಲ್ಲಿ ಯಾಕೆ ಅಂತ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಲಿಗ್ನಿನ ಅಂಶ ಇರುವುದಿಲ್ಲ. ಅದು ಜಾಸ್ತಿ ಆದರೆ 60 ಆದರೆ ಏನಾಗ್ತದೆ, ಈಗ ನಾವು ಯಾವುದೇ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸ್ಬೇಕಾದ್ರೆ ಹಸಿರೆಲೆ ಗೊಬ್ಬರಗಳನ್ನ ಹಿಂಗೆ ಮುರಿದಾಗ ಯಾವುದೇ ಸೌಂಡ್ ಬರಬಾರ್ದು, ಟಕ್ ಅಂತ ಸೌಂಡ್ ಬರಬಾರ್ದು. ಕಡ್ಡಿ ಥರ ಮುರಿತೀವಲ್ಲ ಆ ಥರ ಸೌಂಡ್ ಬರಬಾರ್ದು. ಅಲ್ಲಿ ಲಿಗ್ನಿನ ಅಂಶ ಕಡಿಮೆ ಇರ್ತದೆ, ಸೆಲ್ಯುಲೋಸ್, ಎಮ್ಮಿ ಸೆಲ್ಯುಲೋಸ್ ಜಾಸ್ತಿ ಇರ್ತದೆ. ಅಂಥ ಸಮಯದಲ್ಲಿ ನೀವು ಭೂಮಿಗೆ ಸೇರಿಸುತ್ತೆ ಆದರೆ ಹಸಿರೆಲೆ ಗೊಬ್ಬರ 15-20 ಕಳೀತದೆ. 1 ನಿಮ್ಮ ಬೆಳೆಗೆ ಆ ಥರದ್ದು ಪ್ರಯೋಜನ ಪಡ್ಕೋತದೆ. ಆ ಥರ ಅದಕ್ಕೋಸ್ಕರ 45-50 ಒಳಗಡೆ ನಾವು ಬಳಸಬೇಕು. ಸಣ್ಣ ಹಾಕಿದ್ರೆ ಎಷ್ಟು ಬರ್ತದೆ ಸಾರ್ ಅಂತ, ನಾವು 25 ಗೊಬ್ಬರ ಹೊಡಿಬೇಕು. 25 ಗೊಬ್ಬರ ಹೊಡಿಬೇಕಾದ್ರೆ ಗೊಬ್ಬರ ಗಾಡಿಗೆ ತುಂಬಬೇಕು, ಗೊಬ್ಬರ ತಕ್ಕೋಬೇಕು, ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ತಿರ್ಗಿ ಅಲ್ಲಿ ಗದ್ದೆ ಒಳಗಡೆ ಇದ್ರೆ ಒಳಗಡೆಗೆ ಇರಬೇಕು, ಅಲ್ಲಿ ಗುಡ್ಡೆ ಹಾಕಬೇಕು, ಅಲ್ಲಿಂದ ಇನ್ನೊಂದು 10 ಎಲ್ಲ ಗದ್ದೆಗಳಿಗೆ ಇರಿಸ್ಬೇಕು. ಇದು ತ್ರಾಸು. ಅದಕ್ಕೆ ರೈತರು ಈ ಗೊಬ್ಬರ ಮಾಡೋದ ಎತ್ತದು, ಯಾಕೆಂದ್ರೆ ತಿಪ್ಪೆಯಿಂದ ಎತ್ತಿ ತುಂಬ ಗಾಡಿಗೆ ತುಂಬಬೇಕು, ಗಾಡಿಯಿಂದ ಪುನಃ ಈಗ ಮೆಕನೈಸೇಷನ್ ಆಗಿರೋದ್ರಿಂದ ಇವೆಲ್ಲ ತುಂಬೋದೊಂದು ಈಗ ಜೆ ಸಿ ಬಿನು ಕೂಡ ಬಂದಿರೋದ್ರಿಂದ ಅದಕ್ಕೂ ಕೂಡ ಕಡಿಮೆ ಆಗ್ತದೆ. ಆದರೂ ಕೂಡ ಹಸಿರೆಲೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತ್ರಾಸು ಕೆಲಸ, ಜೆ ಸಿ ಬಿಗೆ ಆದರೂ ದುಡ್ಡು ಕೊಡಬೇಕು, ಇದರಲ್ಲಿ ಯಾವುದೇ ಇಲ್ಲ. ಒಬ್ಬ ಮನುಷ್ಯ ಒಂದು ಸಾರಿ ಉತ್ತುಬಿಟ್ಟು ಒಂದು 15 ಕೆಜಿ ಬೀಜ ಇರಿಸ್ಬಿಟ್ರೆ ಒಂದು ಹೆಕ್ಟೇರ್ಗೆ 2.5 ಎಕರೆಗೆ 21 ಟನ್ನು ಹಸಿರೆಲೆ ಗೊಬ್ಬರ ಸೆಣಬಾದರೆ, ಅದರಲ್ಲಿ ಸಾರಜನಕ 1 ಟನ್ಗೆ 4.3 ಕೆಜಿ, ಡಯಾಂಚ 20 ಟನ್ನು, ಹೆಸರು 8 ಟನ್ನು, ಅಲಸಂದೆ 15 ಟನ್ನು, ಹುರುಳಿ 20 ಟನ್ನು, ಅವುದರಲ್ಲಿರುವಂಥ ಪೋಷಕಾಂಶಗಳು. ಇದರಲ್ಲಿ ಎಲ್ಲದಕ್ಕಿಂತ ಹೆಸರಲ್ಲಿ ಜಾಸ್ತಿ ಇದೆ, ಸುಮಾರು 1 ಟನ್ನು ಹೆಸರದ ಸೊಪ್ಪನ್ನ ನಾವು ಭೂಮಿಗೆ ಸೇರಿಸಿದ್ರೆ ಸುಮಾರು 15 ಕೆಜಿ ಸಾರಜನಕ ದೊರೆಯುತ್ತೆ. ಈಗ ಹಸಿರೆಲೆ ಗೊಬ್ಬರ ಅದು ಸರ್, ಹಸಿರೆಲೆ ಗೊಬ್ಬರ ಸಿಕ್ಕಲಿಲ್ಲ, ಕಾಳುಗಳು ನಮ್ಮ ಹತ್ರ ಇಲ್ಲ, ಬೇರೆ ಏನು ಮಾಡ್ಬೋದು? ಹಸಿರೆಲೆ ಗಿಡದ ಗೊಬ್ಬರ ಅಂದರೆ ಮರದ ಎಲೆಗಳನ್ನ ನಾವು ಬಳಸಿ ಮಾಡುವಂಥದ್ದು. ಹಿಂದೆಲ್ಲ ಮಾಡ್ತಿದ್ದೋ ಹೊಂಗೆ ಸೊಪ್ಪು ಬಳಸ್ತಿದ್ದೋ, ಎಕ್ಕ ಸೊಪ್ಪು ಬಳಸ್ತಿದ್ದೋ, ಉಗ್ನಿ ಎಂಬು ಬೆಳೆಸಿ ಮಾಡ್ತಿದ್ದೋ, ಅದೇ ಇದು ಬೇರೆ ಇನ್ನೇದು ಹೊಸ ವಿಧಾನ ಯಾವುದು ಇಲ್ಲ. ಗ್ಲೈರಿಸಿಟಿಯ ಗೊಬ್ಬರದ ಗಿಡ ಅಜೋಲಾ ಅಂತ ಬಂದಿದೆ, ಇದರಲ್ಲಿ ಪ್ರೋಟೀನ್ 6% ಇರೋದ್ರಿಂದ ಇದನ್ನು ಕೂಡ ಫಿಲಿಪೈನ್ಸು, ವಿಯೆಟ್ನಾಮು ಇಲ್ಲೆಲ್ಲ ಬರೀ ಅಜೋಲಾ ಯೂಸ್ ಮಾಡಿ ಸಾವಯವ ಕೃಷಿನಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ. ಯಾವುದೇ ರಾಸಾಯನಿಕ ಗೊಬ್ಬರಗಳು ಅವರು ಹಾಕೋದಿಲ್ಲ. ಮತ್ತು ಅಜೋಲಾ ಬರೀ ಬೆಳೀತಿರೋದು ಬರೀ 1,000 ರೂಪಾಯಿ, 10 ಅಡಿ ಉದ್ದ, 3 ಅಡಿ ಅಗಲ, 1/2 ಅಡಿ ಆಳ, ಒಂದು ಪ್ಲಾಸ್ಟಿಕ್ಕು, ಒಂದು 250 ರೂಪಾಯಿ ಕೊಟ್ಟರೆ ಒಂದು ಪ್ಲಾಸ್ಟಿಕ್ ಸಿಗ್ತದೆ, ಅದ್ರ ಒಳಗಡೆ ಹಾಕ್ಬಿಡಿ. ನಿಮ್ಮ ಭತ್ತದ ಗದ್ದೆಯಲ್ಲಿ ಅಜೋಲಾ ತೇಲ್ತಾ ಇರ್ತದೆ, ಇದು ಹಸಿರು ಪಾಚಿ. ಅದನ್ನು ತಂದ್ಬಿಟ್ಟು ಒಂದು ಇಡೀ ತೆಗೆದು ಒಂದು ಮಕ್ರಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದು ಮಕ್ರಿ ಬೂದಿ ಹಾಕಿ, ಸೊ ಓಕೆ ಚೆನ್ನಾಗಿ ಕಲಸಿ ಬಿಡಿ. ಒಂದು ವಾರ ಬಿಟ್ಟ ತಕ್ಷಣ ಬಿಡಿ, ನಂತರ ಒಂದಿಡಿ ಅಜೋಲಾ ತಕ್ಕೋಗತ್ರ ಹಾಕಿ, 15 ದಿನದಲ್ಲಿ ಪೂರ್ತಿ ಕವರ್ ಆಯ್ತದೆ, 10 ಅಡಿ 3 ಅಡಿ 1.5 ಅಡಿ. ಅದನ್ನು 1 ಕೆಜಿ ಕಲಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ 2-3 ಸಾರಿ ತೊಳಿಬೇಕು, ಯಾಕೆಂದ್ರೆ ಹಸ್ಕೊಳ್ಳಿ ತಿನ್ನೋದಿಲ್ಲ ಮೊದಲನೇ ಸಾರಿ ಹಾಕಿದಾಗ. ಈ ನಾಟಿ ಕೋಳಿಗೆ ಎಸಿರಿ, ಎಲ್ಲ ಬಂದು ನೀವೇನು ಹಾಕೋದೇ ಬೇಡ, ಅವೇ ತಿನ್ಕೋತವೆ. ಫಾರಂ ಕೋಳಿನೂ ಅಷ್ಟೇ, ಅವೇ ತಿಂತವೆ, ಹಂದಿಗಳು ತಿಂತವೆ, ಕುರಿಗಳು ತಿಂತವೆ, ಮತ್ತು ಇದು ಎಮ್ಮೆ ಕರೆಯುವಂಥ ಹಸುಗಳು, ಎಮ್ಮೆಗಳು, ಇವತ್ತರ ಕೊಟ್ಟರೆ ಹಾಲಿನ ಇಳುವರಿ 1 ಕಿಲೋ ಜಾಸ್ತಿ ಆಗ್ತದೆ, ಯಾಕೆಂದರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ 1 ಕಿಲೋ ಹಾಲಿನ ಇಳುವರಿ ಜಾಸ್ತಿ ಆಗ್ತದೆ, ಮತ್ತು ಹಾಲಿನ ಗುಣಮಟ್ಟ ಜಾಸ್ತಿ ಆಗ್ತದೆ ಈಗ. ಸೊ ಅದನ್ನು ನೀವು ಮಾಡ್ಬೋದು. ಮತ್ತು ಬೇವಿನಲ್ಲಿ ಕೂಡ ಯಾವುದೇ ಭೂಮಿಲಿರುವಂಥ ಪ್ರತಿಯೊಂದು ಸಸ್ಯರಾಶಿಗಳು, ಸುಮಾರು 20 ಲಕ್ಷ ಸಸ್ಯರಾಶಿಗಳಿದ್ದಾವೆ, ಅವೆಲ್ಲ ಕೂಡ ಭೂಮಿಯಲ್ಲಿರುವಂಥ ಸಾರಜನಕ ರಂಜಕ ಪೊಟಾಸನ್ನ ಎಳ್ಕಂದೇ ಬೆಳೆಯೋದು. ಕಳೆ, ಪಾರ್ಥೇನಿಯಂ ಕಳೆ, ಅದನ್ನು ಕೂಡ ಅಪ್ಟೇಕ್ ಆಫ್ ನ್ಯೂಟ್ರಿಯಂಟ್ಸ್ ತಕ್ಕಂದೇ ಬೆಳೆಯೋದು. ಹಾಗಾಗಿ ಐಕಾರ್ನಿಯ ಮತ್ತು ಪಾರ್ಥೇನಿಯಂ ನೋಡಿ, 0.67, 0.17, 0.11 ಎನ್ ಪಿ ಕೆ, ಅದರಲ್ಲೂ ಕೂಡ ಪೋಷಕಾಂಶಗಳ ಲಭ್ಯತೆ ಇದೆ. ಐಕಾರ್ನಿಯ ಅಂದರೆ ಕೆರೆಗಳ ಒಳಗಡೆ ಬೆಳೆಯುವಂಥ ಅಯಸಿಂತ್, ವಾಟರ್ ಅಯಸಿಂತ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಷ್ಟು ಬೀಜದ ಪ್ರಮಾಣವನ್ನು ನಾವು ಹಾಕಿದ್ರೆ ಇದು ಮಾಡಬೇಕು, 8-10 ಕೆಜಿ ಒಂದು ಎಕರೆಗೆ ಸಾಕು. ಡಯಂಚ ಸಸ್ಬೇನಿ ಆದರೆ, ಸೆಣಬಾದ್ರೆ 12-15 ಕೆಜಿ, ಅಲಸಂದ್ರೆ ಆದರೆ 6-8 ಕೆಜಿ, ಹೆಸರು ಉದ್ದಾದರೆ 6-8 ಕೆಜಿ. ಬೆಳೆ ಬೆಳಿಲಿಕ್ಕೆ ಯೋಗ್ಯವಲ್ಲದ ಜಮೀನಿದೆ ಅಲ್ಲಿ ಗ್ಲೈರಿಸಿಡಿ ಹಾಕಿದ್ರೆ ಬರ್ತದೆ, ಹೊಂಗೆ ಗಿಡ ಹಾಕಿದ್ರೆ ಬರ್ತದೆ, ಹಿಪ್ಪೆ ಗಿಡ ಹಾಕಿದ್ರೆ ಬರ್ತದೆ, ಬೇವಿನ ಗಿಡ ಹಾಕಿದ್ರೆ ಬರ್ತದೆ. ಯಾವ ಗಿಡ ಹಾಕಿದ್ರು ನೀವು ಎಲ್ಲಿ ಫಲವತ್ತತೆ ಕಡಿಮೆ ಇರುವಂಥ ಜಾಗದಲ್ಲಿ ವೇಸ್ಟ್ ಲ್ಯಾಂಡ್ ಅಂತ ಹೇಳ್ತೀವಿ, ಆ ವೇಸ್ಟ್ ಲ್ಯಾಂಡಲ್ಲಿ ನೀವು ಮರದಲ್ಲಿ ಬರುವಂಥ ಎಲ್ಲ ಥರದ ಗೊಬ್ಬರದ ಗಿಡಗಳನ್ನ ನೀವು ಹಾಕಬಹುದು. ಕೊಳಂಜಿ ಸೊಪ್ಪು ಅಂತ ಅಂದ್ಬಿಟ್ಟು ಎಕ್ಕದ ಗಿಡ ಮೊದಲೇ ಅದು ಭೂಮಿಗೆ ಆಗೋದಿಲ್ಲ ಅಂತಿದ್ರು, ಅದರಲ್ಲಿರುವಂಥ ಹಾಲು, ಹಾಲಿನಿಂದ ಆಲ್ಕಲೈನ್ ಆಗ್ತದೆ, ಭೂಮಿ ಸರಿಯಾಗಿ ಇಳುವರಿ ಬರೋದಿಲ್ಲ ಅಂತ. ಬಟ್ ಎಕ್ಕದ ಗಿಡದಲ್ವೇ, ಯಾಕೆಂದರೆ ನಮಗೆ ಒಂದು ಭತ್ತ ಹಾಕಿ ಕಟಾವಾದ ಮೇಲೆ ಸುಮಾರು 7 ತಿಂಗಳ ಕಾಲ ನಮಗೆ ಟೈಮ್ ಇರ್ತದೆ, ನಾವು ನೆಕ್ಸ್ಟು ಬೆಳೆ ಬೆಳಿಬೇಕಾದ್ರೆ ಆ 7 ತಿಂಗಳಲ್ಲಿ ನೀವು ಭತ್ತ ನೀವು ಹಂಗೆ ಬಿಟ್ಟರೆ ಏನಾಗ್ತದೆ, ಕಳೆಗಳು ಬೆಳ್ಕೋತವೆ, ಭೂಮಿ ಯಾವುದೇ ಫಲವತ್ತತೆ ಇಲ್ಲ, ಭೂಮಿಯಲ್ಲಿರುವಂಥ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳು ಆವಿಯಾಗಿ ಹೋಗ್ತವೆ, ಅಥವಾ ಭೂಮಿನಲ್ಲಿ ನೀರಿದ್ದರೆ ಕೆಳಗಡೆಗೆ ಹರ್ಕೊಂಡು ಹೋಗ್ತವೆ. ಸೊ ಈ ಥರ ಆದ ಅಥವಾ ಮಳೆ ನೀರು ಬಂದಾಗ ಕೊಚ್ಕೊಂಡು ಹೋಗ್ತವೆ, ಮೊಕ್ಕಣೆ ಆಗ್ತದೆ. ಆ ಒಂದು 7 ತಿಂಗಳ ಅವಧಿಯಲ್ಲಿ ನೀವು ಈ ಹಸಿರೆಲೆ ಗೊಬ್ಬರಗಳನ್ನ ಹಾಕಿದ್ರೆ ಭೂಮಿಯ ಫಲವತ್ತತೆ, ಮತ್ತು ಇನ್ನೊಂದು ಯುಪಟೋರಿಯಂ ಅಂತ ಅಂದ್ಬಿಟ್ಟು ಕುದುರೆ ಮಸಾಲೆ ಅಂದ್ರೆ ಈ ಕುರಿಗಳಿಗೆ ಮತ್ತೆ ಮೇಕೆಗಳಿಗೆ ಬಹಳ ಪ್ರಿಯವಾದಂತ ಹಸಿರೆಲೆ ಗೊಬ್ಬರ ಇದು. ಅದನ್ನ ಈ ಹಾಕ್ಬಿಟ್ರೆ ನಿಮಗೆ ಅಷ್ಟು ಚೆನ್ನಾಗೇ ಅವು ಮೇಯ್ತವೆ, ಮತ್ತೆ ಅದರಲ್ಲಿ ಹೆಚ್ಚು ರಾಸ ಇದು ಪೋಷಕಾಂಶಗಳು ಲಭ್ಯತೆ ಇದೆ. ಮತ್ತೆ ಯುಪಟೋರಿಯಂ ಅಂತ ಅಂದ್ಬಿಟ್ಟು ಪಾರ್ಥೆನಿಯಂ ಅಂದ್ರೆ ಕಾಂಗ್ರೆಸ್ ಗಿಡ, ಯುಪಟೋರಿಯಂ ಅಂದ್ರೆ ಕಮ್ಯುನಿಸ್ಟ್ ಕಳೆ, ಕಮ್ಯುನಿಸ್ಟ್ ಕಳೆ ಅಂತ ಇನ್ನೊಂದದೆ. ಇದು ಹೆಚ್ಚಾಗಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಅಂದ್ರೆ ಮಲ್ನಾಡು ಪ್ರದೇಶದಲ್ಲಿ ಅರೆ ಮಲ್ನಾಡಲ್ಲಿ ರೋಡ್ ಸೈಡಲ್ಲಿ ಯಥೇಚ್ಛವಾಗಿ ಬಿಳಿ ಹೂ ಬಿಡ್ತದೆ. ಒಂದು ಇದರ ಬಗ್ಗೆ ಮೂಡಿಗೆರೆಯಲ್ಲಿ 10 ವರ್ಷಗಳ ಕಾಲ ಸಂಶೋಧನೆ ಮಾಡಿದರೆ ಪ್ಯಾಡಿನಲ್ಲಿ ನಾವು ಏನು ಡಯಾನ್ಸಾ ಸಸ್ಪೇನಿಯಾ ಹಾಕಿ ಬೆಳೆದರೆ ಇಳುವರಿ ಬರ್ತದೋ ಈ ಯುಪಟೋರಿಯಂ ಗಿಡನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಪೋಷಕಾಂಶ ಇರೋದ್ರಿಂದ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಇಳುವರಿ ಬರ್ತದೆ ಅಂತ ಅಂದ್ಬಿಟ್ಟು ಒಂದು ಇದಾಗಿದೆ. ಈ ಕಮ್ಯುನಿಸ್ಟ್ ಕಳೆನೂ ಕೂಡ ತಾವು ಬಳಸ್ಬೋದು. ಹೊಂಗೆ ಮರ ಆದರೆ 2 ಸಾರಿ ಕಟ ಮಾಡೋದು 1 ವರ್ಷಕ್ಕೆ, ಇಲ್ಲ 1 ಬಾರಿ ಕಟ ಮಾಡ್ಬೋದು. ಗೊಬ್ಬರದ ಗಿಡ ಗ್ಲೈರ್ಸಿಡಿ ಆದರೆ 4 ಬಾರಿ ಕಟ ಮಾಡೋದು, ಪ್ರತಿ 3 ತಿಂಗಳಿಗೊಂದ್ಸಾರಿ ಕಟ ಮಾಡಿ ನಾವು ಭೂಮಿಗೆ ಸೇರಿಸ್ಬೋದು. ನೀರಿರುವಂಥ ಗದ್ದೆಗಳಾದರೆ ಅದನ್ನು ಕಾಂಪೋಸ್ಟ್ ಮಾಡಿ ನಂತರ ನೀವು ಸೇರಿಸಬೇಕಾಯ್ತದೆ. ಎಲ್ಲಿ ನೀರಾವರಿ ಪ್ರದೇಶ ಇರ್ತದೆ ಅಥವಾ ಬೋರ್ಗಳು ಸೌಕರ್ಯ ಎಲ್ಲಿರ್ತದೆ ಅಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ನೀವು ಬೆಳೆಯಿರಿ. ಸೊ ಇದು 2 ಥರ ಹಸಿರೆಲೆ ಗೊಬ್ಬರ ಅಂದರೆ ಹಸಿರೆಲೆ ಸೊಪ್ಪನ್ನ ಬೀಜ ಹಾಕಿ ಅದೇ ಭೂಮಿನಲ್ಲಿ ಬೆಳೆದ 45 ದಿವಸ ಬೆಳೆದ ನಂತರ ಅಥವಾ ಹೂ ಬಿಡುವ ಹಂತದಲ್ಲಿ ಅದನ್ನು ಮಣ್ಣಿಗೆ ಸೇರಿಸಿ ಹಸಿರೆಲೆ ಗೊಬ್ಬರ ಹಾಕುವಂಥ ಒಂದು ವಿಧಾನ ಒಂದು. ಅಕಸ್ಮಾತ್ ಇದನ್ನು ಬೆಳೆಯಕ್ಕಾಗಲಿಲ್ಲ ಅಂತ ಅಂದರೆ ಕಾಳುಗಳನ್ನ ಚೆಲ್ಲಿ ಅದರಲ್ಲಿ ಹಸಿರೆಲೆ ಗೊಬ್ಬರ ಮಾಡ್ಕೊಂಡು ಅಲ್ಪ ಸ್ವಲ್ಪ ಬಂದಂಥ ಕಾಳುಗಳನ್ನ ಮನೆಗೆ ಬಳಕೆಗೆ ಉಪಯೋಗಿಸ್ಕೊಂಡು ಅದನ್ನು ಭೂಮಿಗೆ ಸೇರಿಸಿ ಬೆಳೆಯುವಂಥದ್ದು 2ನೇದು. 3ನೇ ವಿಧಾನ ಏನು ಅಂದರೆ ಹೊರಗಡೆಯಿಂದ ಈ ಮರಗಿಡಗಳಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತುಗಳನ್ನ ಹತ್ತು ಸೊಪ್ಪನ್ನ ಕಡ್ಕೊಬಂದು ನಾವು ಭೂಮಿಗೆ ತುಳಿದು ಅದರಲ್ಲಿ ನಾವು ಬೇಸಾಯ ಮಾಡುವಂಥ 3 ವಿಧಾನ. ಇವೆಲ್ಲ ವಿಧಾನಗಳನ್ನು ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಮತ್ತು ಒಂದು ಸುಸ್ಥಿರ ಕೃಷಿ ಹತ್ರ ನಾವು ಇದು ಮಾಡ್ಬೋದು. ಈ ಥರಗೆ ಇದು ಉದಾಹರಣೆ ನೀವು ನೋಡ್ಬೋದು. ಗೊಬ್ಬರದ ಗಿಡ ಅಂತೀವಲ್ಲ, ಎಲ್ಲಿ ಯಗ್ಣ ತೋಡಗಳ ಕಾಟ ನಿಮ್ಮ ಭತ್ತದ ಗದ್ದೆಯಲ್ಲಿದೆಯೇ ಅಲ್ಲಿ ಈ ಸೊಪ್ಪನ್ನ ನೀವು ಅಲ್ಲಿ ಬಿಲ್ಲನ ಗೊಬ್ಬರದ ಗಿಡದ ಸೊಪ್ಪನ್ನ ಚೆನ್ನಾಗಿ ಇಸಿಬಿಟ್ಟು ಉಜ್ಜಿಬಿಟ್ಟು ಅಥವಾ ಒಳಕಲ್ಗಾಕ ಚೆನ್ನಾಗಿ ಕುಟ್ಟುಬಿಟ್ಟು ಒಂದಿಷ್ಟು ಸೊಪ್ಪು ಆ 2 ಗೂಡ್ಗೂ ಹಾಕ್ಬಿಟ್ರೆ ಇಲಿಗಳು ಸತ್ತೈತವೆ, ಪಾಯ್ಸನ್ ಅದು. ಅಥವಾ ಏಡಿಗಳು ನಳ್ಳಿಗಳು ಬಿಲ ತೋಡ್ತಾವೆ ನೋಡಿ, ಅಂಥದ್ಕೆ ಹಾಕ್ಬಿಟ್ರೆ ಈ ಏಡಿಗಳು ಹೊರಗಡೆ ಬಂದ್ಬಿಡ್ತವೆ. ಯಾವುದು ದನಕರುಗಳು ತಿನ್ಬೋದು, ಆದರೆ ಇಲಿಗೆ ಗ್ಲೈರಿ ಸಿಡಿ ಅನ್ನೋದು, ಆ ಗ್ಲೈರಿ ಅಂದರೆ ಮೌಸ್ ಅಂತ ಇಲಿ ಇಂಗ್ಲೀಷಲ್ಲಿ, ಅದು ಗ್ರೀಕ್ ಟರ್ಮಿನಾಲಜಿ. ಸಿಡಿಯಾ ಮೀನ್ಸ್ ಕಿಲ್ಲಿಂಗ್ ಅಂತ, ಮೌಸ್ ಕಿಲ್ಲಿಂಗ್ ಪ್ಲಾಂಟ್ ಅಂತ ಅದಕ್ಕೆ ಹೆಸರು, ಅಂದರೆ ಇಲಿಗಳನ್ನ ಸಾಯಿಸುವಂಥ ಒಂದು ಗಿಡ ಅಂತ. ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಅಷ್ಟೇ, ಅದು ಇಲಿಗಳು ಅಲ್ಲಿ ವಾಸ ಮಾಡೋದಿಲ್ಲ, ಅಲ್ಲಿಂದ ಪರಾರಿ ಆಗ್ಬಿಡ್ತವೆ ಬೇರೆ ಕಡೆಗೆ. ಈ ಹಸಿರೆಲೆ ಗೊಬ್ಬರಗಳ ಗುಣಧರ್ಮಗಳು, ಈ ಬೆಳೆಗಳು ಹೆಚ್ಚಾಗಿ ದ್ವಿದಳ ಧಾನ್ಯ ಬೆಳೆಗಳಾಗಿರ್ತವೆ, ಇದು ಏಕದಳ ಅಲ್ಲ. ಮತ್ತು ಏಕದಳ ಜೊತೆಗೂ ಸೇರ್ಕೊ ಮಾಡಬಾರ್ದ ಅಂತ ಕೇಳ್ಬೋದು ನೀವು. ಹುರುಳಿ ಮತ್ತು ಜೋಳ, ಸಣ್ಣ ಜೋಳ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಈ ಹುರುಳಿ ಅಥವಾ ಹೆಸರು ಉದ್ದು ಇವು ಯಾವ್ದಾರ ಅಲಸಂದೆ ಇವನ್ನ ಎಲ್ಲ ಸಣ್ಣ ಜೋಳದ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ಬೆಳೆದು ಅದು ದನ ಕರುಗಳು ಕೊಡದೆ ಆಗುವಷ್ಟನ್ನು ಬಳಕೆ ಮಾಡ್ಕೊಂಡು ಅದನ್ನು ಕೂಡ ಭೂಮಿಗೆ ಸೇರಿಸ್ಬೋದು. ಅದ್ರ ಜೊತೆಲಿ ಬೆಳೆದಾಗ ಬಯೋಮಾಸ್ ಜಾಸ್ತಿ ಆಗ್ತದೆ. ಇವು ಬೇಗ ಬೆಳೆಯುವಂಥವು, ಸಾಕಷ್ಟು ಎಲೆ ಉಳ್ಳಂಥವು, ಮತ್ತು ಎಲೆ ಕಾಂಡಗಳಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುವುದು, ಸಮಗ್ರ ಪೋಷಕಾಂಶಗಳ ಅಂದರೆ ಎಲ್ಲ ಥರದ ಗೊಬ್ಬರಗಳು ಎನ್ ಪಿ ಕೆ ಜೊತೆಗೆ ಕ್ಯಾಲ್ಸಿಯಮು, ಮೆಗ್ನೀಸಿಯಮ್, ಐರನ್, ಜಿಂಕ್, ಮಾಲಿಬಿಟಿನಮ್ಮು ಇವೆಲ್ಲ ಲಘು ಪೋಷಕಾಂಶಗಳನ್ನು ಕೊಡ್ತವೆ ಅಂತ ಅಂದ್ಬಿಟ್ಟು ಸಾರಜನಕವನ್ನು ಸ್ಥಿರೀಕರಿಸುವಂಥ ಈ ಒಂದು ಗುಣಧರ್ಮ ಇದೆ. ಅಂದರೆ ಬೇರುಗಳಲ್ಲಿ ಗಂಟು ಮಾಡಿ ಸಾರಜನಕವನ್ನು ವಾತಾವರಣದಿಂದ ಹೀರಿ ಬೆಳೆಗಳಿಗೆ ಒದಗಿಸ್ತವೆ. ಮತ್ತು ಹಸಿ ಸುಲಭವಾಗಿ ಮಣ್ಣಲ್ಲಿ ಸೇರಿಸ್ಬೋದು ಅಥವಾ ನಮಗೆ ತರಕಾರಿಗಳಾಗ್ತವೆ. ಈಗ ಕಾಳುಗಳು ಬೆಳೆದಾಗ ಹಸಿಕಾಯಿ ತಕ್ಕಂಥ ಕುಯ್ಕ ತಿಂದರೆ ಅದು ನಮಗೆ ಕೂಡ ವೆಜಿಟೇಬಲ್ ಆಗಿ ಕೆಲಸ ಮಾಡ್ತದೆ. ಆಗ ಎಲ್ಲ ಬಳಕೆಯಲ್ಲಿರುವಂಥ ಹಸಿರೆಲೆ ಗೊಬ್ಬರಗಳನ್ನ ಯಾಕೆ ನಾವು ಭೂಮಿಗೆ ಸೇರಿಸಬಾರ್ದು? ಮತ್ತು ಅದ್ರ ಜೊತೆಗೆ ಕೀಟ ರೋಗಗಳನ್ನ ಬರುವುದಿಲ್ಲ ಹಾಕಿದ್ರೆ, ಅಕಸ್ಮಾತ್ ಬಂದರೆ ನಾವು ಕೀಟ ರೋಗ ಬಂದಾಗ ಏನು ಔಷಧಿಗೆ ಖರ್ಚು ಮಾಡ್ತೀವಿ ಅದು ಕೂಡ ಉಳಿತಾಯ. ಮತ್ತು ಕಬ್ಬಿನ ರವದಿ ಅಂತ ಅಂದ್ಬಿಟ್ಟು ಇದು ಗರಿ ಅಂತ ಅಂದ್ಬಿಟ್ಟು ಸಾಮಾನ್ಯಗೆ ಎಲ್ಲ ಸುಡೋದೇ ಜಾಸ್ತಿ, 99 ಭಾಗ. ಇದನ್ನ ದಯವಿಟ್ಟು ಸುಡಬೇಡಿ. ಇದೊಂದು ಒಂದು ಎಕರೆಗೆ ಸುಮಾರು 3-4 ಟನ್ನು ಗರಿ ಆಗ್ತದೆ. ನಮ್ಮ ಮೈಸೂರು ಮತ್ತೆ ಮಂಡ್ಯ ಭಾಗದಲ್ಲಿ ಈ ತೆಂಗಿನ ಪುಡಿ ಅಂತ ಕೇಳಿರ್ಬೋದು ನೀವು. ಕೋಕೋ ಪಿಟ್ಟು ರೋಡ್ ಸೈಡ್ ಅಲ್ಲಿ ಗುಡ್ಡೆ ಹಾಕುದು, ಆ ಬೇಸಿಗೆನಲ್ಲಿ ಬೆಂಕಿ ಹಾಕುದು, ವಾತಾವರಣ ಪಾಲು ಹದಗೆಡಿಸೋದು, ಅದನ್ನು ಕೂಡ ಕಾಂಪೋಸ್ಟ್ ಆಗಿ ಫ್ಲೋರೋಟಸ್ ಅಂತ ಒಂದು ಸಿಲಿಂಡರ್ ಇದೆ, ಅದನ್ನ ಒಂದು ಟನ್ಗೆ 5 ಕೆಜಿ ಫ್ಲೋರೋಟಸ್. ಫ್ಲೋರೋಟಸ್ ಅಂದ್ರೆ ಬೇರೆ ಏನು ಅಲ್ಲ, ಅಣಬೆ ಬೀಜ. ನಿಮ್ಮ ಯಾವುದೇ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ರೆ ಬೇಗ ಕಳ್ತೈತೆ. ಇಲ್ಲಿ ಈ ಕಬ್ಬಿನ ರವದಿ ಅಂತ ಅನ್ಬಿಟ್ಟು ಒಂದು ಕಿಣ್ವ ಪ್ರೊಡ್ಯೂಸ್ ಆಯ್ತದೆ ಅದರಲ್ಲಿ. ಆ ಕಿಣ್ವ ಇಟ್ ವಿಲ್ ಬ್ರೇಕ್ ಅನ್ ದಿ ಸೆಲ್ಯುಲೋಸ್ ಅಂಡ್ ಲಿಗ್ನಿನ್ ಕಂಟೆಂಟ್, ಅದನ್ನು ಕೂಡ ಕರಗಿಸ್ತದೆ. ಆದರೆ ಅದು 3 ತಿಂಗಳ ಗೊದಮಟ್ಟೆ ಏನ್ ಮಾಡಬೇಕು ಅಂದ್ರೆ ಮಿಷಿನ್ ಕೊಟ್ಟು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೋಬೇಕು. ಆಮೇಲೆ ನೀವು ಫ್ಲೋರೋಟಸ್ ನ ಅದರ ಮೇಲೆ ಹಾಕಿದಾಗ ಅದು ಈಗ ನೀವು ಗೊದಮಟ್ಟೆ ಹಾಕಿದ್ರೆ 6 ತಿಂಗಳು ವರ್ಷ ಆಗಿದ್ರು ಗೊಬ್ಬರ ಆಗದ. ಆದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದಾಗ ಏನಾಗ್ತದೆ, ಬೇಗ ಕಳೀತದೆ. 3 ತಿಂಗಳಿಗೆ ನಿಮಗೆ ಉತ್ಕೃಷ್ಟವಾದಂತ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ. ಅದನ್ನ ಮಾಡ್ತದೆ ತಕ್ಕಂಡು ತುಂಬಿಕೊಂಡು ಹೋಗಿ ತೆಂಗಿನ ಮರದ ಬುಡಗಳಿಗೆ ಮಲ್ಚಿಂಗ್ ಮಾಡಿ. ಅದರಲ್ಲಿ ಹೆಚ್ಚು ಪೊಟಾಸಂಶ ಜಾಸ್ತಿ ಇರ್ತದೆ, ಯಾವುದೇ ರೋಗ ಕೀಟಗಳು ಬರಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನೀರಿನ ಸಂರಕ್ಷಣೆ ಮಾಡ್ತದೆ, ಕಳೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ನಿಧಾನವಾಗಿ ಕಳೀತದೆ. ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದಡಿ ಆಳ ತೆಗೆದುಬಿಟ್ಟು ಅದನ್ನು ಹಾಕ್ಬಿಟ್ಟು ಅಡಕೆ ಸಿಪ್ಪೆನ ಅದರ ಮೇಲೆ ಟ್ರೈಕೋಡರ್ಮ 1-2 ಕೆಜಿ ಹಾಕ್ಬಿಟ್ರೆ ಒಂದು ತಿಂಗಳಲ್ಲಿ ಅದಕ್ಕೆ ಉತ್ಕೃಷ್ಟವಾದಂತ ಕಾಂಪೋಸ್ಟ್ ಗೊಬ್ಬರ ಕನ್ವರ್ಟ್ ಆಗಿ ಅದ್ರ ಜೊತೆಗೆ ಎರೆಹುಳುಗಳು ಬಿಟ್ಟರೆ ಇನ್ನೂ ಬೇಗ ಆಗ್ತದೆ. ಈ ಕಬ್ಬಿನ ಇದನ್ನ ಈಗ ಸಾಲು ಪದ್ಧತಿ ಅಂತ ಬಂದಿದೆ. 4 ಅಡಿಗೆ 1 ಸಾಲು, 1-2 ಅಡಿ ಸಾಲಿಂದ ತರಗ್ನ ತೆಗೆದು 1 ಅಡಿಗೆ ನೆಕ್ಸ್ಟ್ ಸಾಲಿಗೆ ಹಾಕೋದು, ಈ ಕಡೆ 2 ತೆಗೆದು ಆ ಕಡೆ ಹಾಕೋದು. ಈ ವರ್ಷ ಈ ಸಾಲಿಗೆ ನಾವು ಇದಾಕೋದು, ನೆಕ್ಸ್ಟ್ ಇಯರ್ ಕೂಳೆ ಕಬ್ಬು ಬೆಳ್ಕೊಂಡು ಈ ತರಗ ತೆಗೆದು ಪಕ್ಕದಕ್ಕೆ ಹಾಕೋದು. ಹಾಕ್ಬಿಟ್ಟು ಅದಕ್ಕೆ ನೀರು ಕಟ್ಟಿಬಿಟ್ಟು ಅಥವಾ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ನೀವು ಟ್ರೈಕೋಡರ್ಮ 1-5 ಕೆಜಿ ಟ್ರೈಕೋಡರ್ಮ 1 ಎಕರೆಗೆ, ಫ್ಲೋರೋಟಸ್ 1-2 ಕೆಜಿ, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟಾಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಎಲ್ಲ ಜೈವಿಕ ಗೊಬ್ಬರಗಳೇ. ನೀವು ಸುಮ್ಮನೆ ಎರಚಿಬಿಟ್ಟು ಬಿಟ್ಟುತ್ತೆ ಆದರೆ ನೀರು ಕಟ್ಟಿಬಿಡಿ. ನೀರು ಕಟ್ಟಿಬಿಟ್ರೆ ಕಂಪ್ಲೀಟು ಒಂದು ಎಲ್ಲ ಪೌಡರ್ ಆಯ್ತದೆ. 3 ತಿಂಗಳಲ್ಲಿ ಎಲ್ಲ ನಿಮ್ಮ ಗರಿ ಎಲ್ಲ ಪೌಡರ್ ಆಗ್ತದೆ. ನೀವು ವಾತಾವರಣಕ್ಕೆ ಹಾಳಾಗುವಂಥದ್ದು ಕೂಡ ತಡೆಗಟ್ಟಬಹುದು. ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ಸೇರುವಂಥದ್ದು ಕೂಡ ನೀವು ಕಡಿಮೆ ಮಾಡ್ಬೋದು. ಇಲ್ಲೆಲ್ಲಿ ನಮ್ಮಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ ಬೆಳೀತಾರೆ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಇಲ್ಲೂ ಕೂಡ 50 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ ಬೆಳೀತಾರೆ ನಮ್ಮ ಮೈಸೂರು ಭಾಗದಲ್ಲಿ ಕೂಡ. ಸೊ ಹಾಗಾಗಿ ದಯವಿಟ್ಟು ಯಾರು ಕಬ್ಬಿನ ಗರಿಯನ್ನು ಸುಡಬೇಡಿ, ಅದನ್ನು ಗೊಬ್ಬರವಾಗಿ ಬಳಕೆ ಮಾಡ್ಕೊಳ್ಳಿ. 3-4 ಟನ್ ಗೊಬ್ಬರ ಆಗ್ತದೆ ಸಾವಯವ ಗೊಬ್ಬರ. ನೀವು ಬೆಂಕಿ ಹಾಕಿದಾಗ ಏನಾಗ್ತದೆ, ಭೂಮಿ ಈಟ ಜಾಸ್ತಿ ಆಗ್ತದೆ, 1 ಡಿಗ್ರಿ ಜಾಸ್ತಿ ಆಗ್ತದೆ. ನೀವು ಬೆಂಕಿ ಹಾಕ್ಬಿಟ್ಟು ಬಂದ್ಬಿಟ್ರೆ ಅಲ್ಲಿರುವಂತ ಎರೆಹುಳುಗಳೆಲ್ಲ ಸತ್ತೋಯ್ತವೆ. ಸೂಕ್ಷ್ಮ ಜೀವಿಗಳು, ಮೇಲ್ಮೈಲಿರುವಂತ ಸೂಕ್ಷ್ಮ ಜೀವಿಗಳು 5 ಸೆಂಟಿಮೀಟರ್ ಇರುವಂತವು ಆ ಒಂದು ಸಾಕಕ್ಕೆ ಎಲ್ಲ ಸತ್ತೋಯ್ತವೆ. 25 ಬ್ಯಾಗ್ ಗೊಬ್ಬರ ಬಳಸ್ತಾ ಇದ್ದಾರೆ 1 ಎಕರೆಗೆ ಮಂಡ್ಯ ಜಿಲ್ಲೆ ರೈತರು. 12 ಬ್ಯಾಗ್ ಬಳಸಿದ್ರೆ ಸಾಕು 1 ಎಕರೆಗೆ. 12 ಬ್ಯಾಗ್ ಹೇಳ್ದು 180-100 ಟನ್ ಕಬ್ಬು ಬೆಳೆದವನೆ, 25 ಬ್ಯಾಗ್ ಬೆಳೆದವನೇ 60-70 ಕ್ವಿಂಟಲ್ ಕಬ್ಬು ಬೆಳೆದವನೆ. ಅಂದ್ರೆ ಭೂಮಿಗೆ ಯಥೇಚ್ಛವಾಗಿ ಇನ್ಡಿಸ್ಕ್ರಿಮಿನೇಟ್ ಅಪ್ಲಿಕೇಶನ್ ಆಫ್ ದಿ ಫರ್ಟಿಲೈಸರ್. ಗೊಬ್ಬರ ಜಾಸ್ತಿ ಹಾಕ್ಬಿಟ್ರೆ ಇಳುವರಿ ಜಾಸ್ತಿ ಆಗೋಯ್ತದೆ ಅಂತ ರೈತರ ಒಂದು ಮೂಢನಂಬಿಕೆ. ಅದು ಹೋಯ್ತು, ಆ ಕಾಲ ಹೋಯ್ತು. ಗೊಬ್ಬರ ಜಾಸ್ತಿ ಹಾಕದಷ್ಟು ಇಳುವರಿ ಕಡಿಮೆ ಆಗ್ತದೆ, ಅದು ಪ್ರೂವ್ ಆಗಿದೆ, ಸೈಂಟಿಫಿಕಲಿ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಸಾವಯವದ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಮಗ್ರ ಕೃಷಿ ಪದ್ಧತಿ ಆಗ್ತದೆ. 50 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಏನು, ಬರೀ ಸಾವಯವ ಗೊಬ್ಬರಗಳನ್ನೇ ಹಾಕೋದು, ಮತ್ತೆ ಸಾವಯವ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ, ಇದು 50 ಭಾಗ, ಇದು 50 ಗಾವ ಹಾಕೋದು, ಕೃಷಿ ಮಾಡ್ಕೊ ಬರೋದು 50 ವರ್ಷದಿಂದ. ಬರೀ ರಾಸಾಯನಿಕ ಕೃಷಿ ಮಾಡ್ಕೊ ಬಂದಿರೋದು. ಎಲ್ಲಿ ಸಾವಯವ ಕೃಷಿ ಇದೆ, ಮೊದಲು ಇಳುವರಿ ಕಡಿಮೆ, ನಂತರ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ನಿರಂತರವಾಗಿ ಸಾವಯವ ಕೃಷಿನಲ್ಲಿ ಮೊದಲು ಇಳುವರಿ ಕಡಿಮೆ, ನಂತರ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ. ಇಳುವರಿ ಯಾವುದೇ ಕಾರಣಕ್ಕೂ ಸಾವಯವ ಕೃಷಿನಲ್ಲಿ ಕಡಿಮೆ ಆಗೋದಿಲ್ಲ. ನೀವು 6ನೇ ವರ್ಷಕ್ಕೆ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು. ಪದೇ ಪದೇ ನೀವು ಕೊಟ್ಟಿಗೆ ಗೊಬ್ಬರ ಸೇರಿಸುವ ಅವಶ್ಯಕತೆ ಇರೋದಿಲ್ಲ, ನಿಮ್ಮ ಭೂಮಿನಲ್ಲೇ ಇರ್ತದೆ. ಭೂಮಿಯ ಫಲವತ್ತತೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತದೆ. 6 ವರ್ಷಕ್ಕೆ ಸುಸ್ಥಿರ ಕೃಷಿ ಹತ್ರ ಬರ್ತದೆ. ಅಂದ್ರೆ ಆಮೇಲೆ ನೀಡ್ ನಾಟ್ ಟು ಅಪ್ಲೈ ಎನಿ ಮೆನ್ಯೂ, ಸಾಧ್ಯವಾದ್ರೆ ಹಸಿರಲ್ಲೇ ಗೊಬ್ಬರ ಬೆಳ್ಕೊಂಡು ನೀವು ಮ್ಯಾನೇಜ್ ಮಾಡ್ಕೊ ಬರ್ಬೋದು. ಇದುವರೆಗೆ ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ತರಬೇತಿ ಕಾರ್ಯಾಗಾರದಲ್ಲಿ ಸಾವಯವ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಗೋವಿಂದ ರಾಜು ಅವರು ನೀಡಿದ ಉಪನ್ಯಾಸದಿಂದ ಆಯ್ದ ಭಾಗಗಳನ್ನು ಕೇಳಿದಿರಿ. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಬೆಂಗಳೂರು ಲತಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಒಂದು ಗೀತೆ. ಬಿಸಿಲು ಬೇಗಿಗೆ ಬೇಯಲಾರೆ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಯ ಹಾದಿಯಲ್ಲಿ ಕಳ್ಳು ಮುಳ್ಳು ತುಳಿಯಾದಿದ್ರೆ ಬಿಸಿಲು ಬೇಗಿಗೆ ಬೇಯಾದಿದ್ರೆ ಸಾರೊಟ್ಟು ತರಿಸಿಕೊಡೋಣ ಹುಡುಗ ಸಾರೊಟ್ಟು ತರಿಸಿಕೊಡೋಣ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ತೂರಿಗೆ ಹೋಗ ನೀಳೋ ಹುಡುಗ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗಿಲ್ಲ ಬಾಕಿ ರೊಕ್ಕ ಮನೆಯಾಗಿಲ್ಲ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗೈತೆ ಬಾಕಿ ರೊಕ್ಕ ಮನೆಯಾಗೈತೆ ಜಾತುರಿಗೆ ಹೋಗೋಣ ಹುಡುಗ ಜಾತುರಿಗೆ ಹೋಗೋಣ ದುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ ಅಡಿ ದುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ ಅಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ್ ಅಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ್ ಅಡಿ ಹೋಗಾನೇಳೆ ಜಾತೂರಿಗೆ ಹೋಗಾನೇಳೆ ಹುಡುಗಿ ಹೋಗಾನೇಳು ಹುಡುಗ ಹೋಗಾನೇಳೆ ಹುಡುಗಿ ಹೋಗಾನೇಳು ಹುಡುಗ ಹೋಗಾನೇಳೆ ಹುಡುಗಿ ಹರಿಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯೇರು ಹೊರುವಂತ ಐರಾಣಿ ಹಾ ಮೇಲೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರ್ಯಾಡಿ ಮಣ್ಣ ತುಳಿದಾನ ಹರಿ ಹರ್ಯಾಡಿ ಮಣ್ಣ ತುಳಿದುತ್ತ ಮಾಡ್ಯಾನ ನರೇರು ಹೊರುವಂತೊಂದೈರಾಣಿ ನರೇರು ಹೊರುವಂತೊಂದೈರಾಣಿ ಮುಂಜನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನಾ